ಸಿಕ್ಕಲ್ಲ ಪುಟ್ಟ. ಟೀಚರ್ ಸುನೀತಕ್ಕ ಏನ್ ಹೇಳಿದರೆ, ಚಾಕ್ಲೇಟು, ಚಿಪ್ಸು ಏನೇ ತಿಂದ್ರು ಪ್ಲಾಸ್ಟಿಕ್ ಕವರು, ಕಸ, ಪೇಪರು ಎಲ್ಲವನ್ನ ಕಸದ ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ನಮ್ಮ ಸ್ವಚ್ಛತೆ ನಮ್ಮ ಜವಾಬ್ದಾರಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಶ್ರೀ ಕೆ ಸೋಮಣ್ಣ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆಯ ತಾಲೂಕಿನ ಚಿಲಕನಹಟ್ಟಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಸೋಮಣ್ಣ ಕೆ ಇವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ಸೋಮಣ್ಣರೇ. ಸರ್ ನಮಸ್ಕಾರ. ಸೋಮಣ್ಣರೇ, ಈಗ ನಿಮ್ಮ ಸ್ವಂತ ಊರು ಚಿಲಕನಹಟ್ಟಿ ಸರ್? ಹ್ಞೂ. ಮೂಲತಃ ಎಲ್ಲಿಯವರು ನೀವೆಲ್ಲ? ಸರ್ ನಮ್ಮ ತಾತರು ಗೋಳ ಪ್ರಾಂತ ಸರ್, ಶಿವಪ್ಪ ಅಂತೇಳಿ. ಹ್ಞೂ. ನಾವೆಲ್ಲ ಇಲ್ಲಿ ಚಿಲಕನಹಟ್ಟಿ ಹುಟ್ಟಿದ್ದು ಸರ್. ಹ್ಞೂ ಹ್ಞೂ. ಚಿಲಕನಹಟ್ಟಿಯಲ್ಲಿ ಇದ್ದೀವಿ ನಾವೆಲ್ಲ. ಚಿಲಕನಹಟ್ಟಿ? ಹಾಂ ಸರ್. ಸರಿ, ನಿಮಗೆ ಈ ಕೃಷಿ ಅನುಭವ ಯಾವಾಗಿನಿಂದ? ಸರ್ ಈಗೊಂದು 12 ವರ್ಷದಿಂದ ಸರ್. ನಮ್ದೆಲ್ಲ 12 ವರ್ಷಗಳಿಂದ. ಹಾಂ ಸರ್. ಫಸ್ಟ್ ನಾವಿಲ್ಲಿ ಬಳ್ಳಾರಿ ಕಡೆ ಇದ್ದೆ. ಹ್ಮ್. ಈಗ ನಾವು ಚಿಲಕನಹಟ್ಟಿ ಬಂದಾಗ ಕೃಷಿ ಸುಮಾರು 12 ವರ್ಷಗಳಿಂದ ನೀವು ಕೃಷಿ ಮಾಡ್ತಾ ಇದ್ದೀವಿ. ಹೌದು ಸರ್. ಮೊದ್ಲು ಏನ್ ಮಾಡ್ತಿದ್ರಿ? ಸರ್ ನಂತ ಫಸ್ಟ್ ಬೇಕರಲ್ಲಿ ಇದೆ ಸರ್. ಹ್ಮ್. ಬೇಕರಲ್ಲಿ ಕೆಲಸ ಮಾಡ್ತಿದ್ದೆ. ಹ್ಮ್. ಈಗ ಅಲ್ಲಿ ಮ್ಯಾರೇಜ್ ಆದಾಗದ್ದು ಇಲ್ಲೇ ಇದೆ ಸರ್. ನನಗೆ ಬೇಕರಿ ಸಾಕಾಯ್ತು ಅಂತಾರೆ? ಹೌದು ಸರ್. ಮದುವೆ ಆಯ್ತಲ್ಲ ಇಲ್ಲೇ ಇದೆ ನನಗೆ. ಈಗ ಈ ಕೃಷಿಯ ಜವಾಬ್ದಾರಿ ಸರ್, ಇದು ನೀವಾಗೆ ಹೊತ್ಕೊಂಡಿದ್ದ ಹೊರಿಸಿದ್ದ? ಆಕ್ಚುಲಿ ನಮಗೀಗ ಈಗ ದೊಡ್ಡ ನಾನ ಸರ್ ನಮ್ಮ ಮನೆಯಲ್ಲಿ. ಹ್ಮ್ ಹ್ಮ್. ಹಾಗಾಗಿ ಈಗ ನಮ್ಮ ತಮ್ಮ ನಾನಿಬ್ರು ಮಾಡ್ತೀವಿ ಸರ್ ಅದನ್ನ. ನಿಮ್ಮ ತಮ್ಮ ನೀವಿಬ್ರು ಮಾಡ್ತಾ ಇದ್ದೀರಾ ಸರ್? ಹಾಂ ಹಾಂ. ಅಂದ್ರೆ ಈಗ ಸ್ವ ಆಸಕ್ತಿಯಿಂದ ಕೃಷಿನೇ ಮಾಡ್ಬೇಕಪ್ಪ ಅಂತೇಳಿ ನಿರ್ಧಾರ ಮಾಡಿದ್ರೆ ಮತ್ತೆ ಮಾಡ್ಲೇಬೇಕಲ್ಲ ಸರ್ ಈಗ? ಯಾಕಂದ್ರೆ ಭೂಮಿ ತಗೊಂಡಿದ್ವಿ, ನನ್ನ ಹೆಸರಲ್ಲಿ ಇರೋದು ಅದು ಭೂಮಿ. ಆಕ್ಚುಲಿ ಮಾಡ್ಲೇಬೇಕಾಗುತ್ತೆ. 5 ಜನ ಅಣ್ಣತಂಬಳು ಸರ್ ನಾವಲ್ಲಿ. ಭೂಮಿ ಪಿತ್ರಾರ್ಜಿತನ? ಇಲ್ಲ ಸರ್, ಸ್ವಂತ ನಾವು ತಗೊಂಡದ್ದು. ನೀವು ತಗೊಂಡ್ರಿ? ನಾ ತಗೊಂಡ್ರಿ. ಯಾವಾಗ? 2005 ಸರ್. 5-6. ಓ, ಅಂತೂ ನೀವು ಕೃಷಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರಿ? ಹೌದು ಸರ್. ಈಗ ನೀವು ನಿಮ್ಮ ತಮ್ಮ ಎಲ್ಲ ಒಟ್ಟಿಗೆ ಇದ್ರೆ? ಸರ್ ಜನ ಒಟ್ಟಿಗೆ ಇದ್ರು ಸರ್. ಈಗ ನೀವಿಬ್ರು ಸೇರಿ ಕೃಷಿ ಮಾಡ್ತಾ ಇದ್ರಿ, ಹೌದಾ? ಈ ಕೃಷಿಯಲ್ಲಿ ನಿಮಗೆ ಯಾವ ರೀತಿಯ ಅನುಭವಗಳು ಆರಂಭದಲ್ಲಿ ಶುರುವಾದವು ನಿಮಗೆ? ಯಾಕಂದ್ರೆ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಜೀವನ ಮಾಡಿದ್ದು ಅನುಭವ ಇರೋದು, ಕೃಷಿ ಅನುಭವಗಳು ಅಷ್ಟು ಕಷ್ಟ ಇತ್ತು ಆರಂಭದಲ್ಲಿ, ಹೇಗೆ ಅನಿಸ್ತು ನಿಮಗೆ ಇದೆಲ್ಲ? ಮತ್ತೆ ಮಾಮೂಲು ಒಂದ್ಸಲ ಕಷ್ಟ ಅನ್ಸುತ್ತೆ, ಒಂದ್ಸಲ ನಮ್ದು ಯಾಕಂದ್ರೆ ಬಿಟ್ಟೋಗೋದು ಬೇಡ, ನಮ್ದು ಹೊಲ ಅಲ್ಲ ಅಂತೇಳಿ ಮಾಡ್ಬೇಕು ಅನ್ಸ ಅನ್ಸುತ್ತೆ ಸರ್. ಒಂದ್ ಟೈಮ್ ಲಾಭ ಆಗುತ್ತೆ, ಒಂದ್ ಚಂದ ಲುಕ್ಸಾನ್ ಆಗುತ್ತೆ, ಎಲ್ಲ ಮತ್ತೆ ಇರುತ್ತೆ ಸರ್. ಮತ್ತೆ ಎಷ್ಟು ಎಕರೆ ಇದೆ ಭೂಮಿ? 5.80 ಇದೆ ಸರ್. 5 ಎಕರೆ 80 ಸೆಂಟ್ಸ್ ಇದೆ. 5 ಎಕರೆ ನೀರಾವರಿನ? 2 ಎಕರೆ 80 ಸೆಂಟ್ಸ್ ನೀರಾವರಿ. ಹ್ಮ್. ಇನ್ನ 3 ಎಕರೆ ಅಲ್ಲಿ ಬೋರ್ ಹಾಕ್ಸಿದ್ ಸರ್, ನೀರ್ ಬೀಳಲ್ಲ. 2 ಬೋರ್ ಹಾಕ್ಸಿದ್ವಿ ಅಲ್ಲಿ. ಹ್ಮ್. ಅಲ್ಲಿ ನೀರ್ ಬೀಳಲ್ಲ ಅಲ್ಲಿ. ಹ್ಮ್. ಈಗ 5 ಎಕರೆಯಲ್ಲಿ ನೀವು ಏನೇನ್ ಬೆಳಿತಾ ಇದ್ದಾರೆ ಸರ್? ಶೇಂಗಾನು ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಜೋಳ ಊಟ ಮಾಡೋ ಜೋಳನು ಬೆಳಿತೀವಿ, ಮತ್ತೆ ನೆವಣಿ ಮತ್ತು ರಾಗಿ. ಶೇಂಗಾ ಬೆಳಿತೀರಿ? ಹಾಂ ಸರ್. ಮೆಕ್ಕೆಜೋಳ ಬೆಳಿತಾ ಇದ್ದೀರಿ? ಹೌದು ಸರ್. ನೆವಣಿ ಬೆಳಿತಾ ಇದ್ದೀರಿ? ಹಾಂ ಸರ್. ರಾಗಿ ಬೆಳಿತಾ ಇದ್ದೀರಿ? ಹೌದು ಸರ್. ಇಷ್ಟಲ್ಲದೆ ಬೇರೆ ಏನಂದ್ರೆ ಸೊಪ್ಪು, ಟೊಮಾಟ, ಈರುಳ್ಳಿ ಕೂಡ ಹಾಕಿದ್ದೀನಿ ಸರ್. ತರಕಾರಿ ಬೆಳೆಗಳನ್ನೆಲ್ಲ ಬೆಳಿತೀರಿ? ಹೌದು ಸರ್, ಬೆಳೆದಿದ್ದು ಸರ್. ಪಂಪ್ ಸೆಟ್ ಇದ್ರಲ್ಲಿ ಬಂದಿದ್ದು. ಹಾಂ ಹಾಂ. ಈಗ ಸೊಪ್ಪು ನೀವು ಬೆಳಿತಾ ಇರೋದ್ರಿಂದ ನಿಮ್ಗೆ ನಿರಂತರ ಕೆಲಸ ಇರ್ತದೆ ಈಗ ಇಲ್ಲಿ? ಹೌದು ಸರ್. ಸೊಪ್ಪು ಬೆಳೆಯೋದು ನಿಮ್ಮ ಮನೆಗೋಸ್ಕರ ಮಾರಾಟಕ್ಕೆ ಬೆಳಿತೀರಾ ಸರ್? ಮನೆಗೂ ಮತ್ತು ಮಾರಾಟಕ್ಕೂ ಮಾಡ್ತಾರೆ ಸರ್. ಎಷ್ಟು ಎಕರೆ ಪ್ರದೇಶದಲ್ಲಿ ಸೊಪ್ಪು ಬೆಳಿತಿದ್ರಿ ಸರ್? ಎಕರೆನಿಲ್ಲ, ಸ್ವಲ್ಪ ಒಂದು 10 ಸೆಂಟ್ ಜಾಗದಲ್ಲಿ ಬೆಳಿಬೋದು. ಬೆಳಿತೀರಿ? ಸಾಕಾಗಿ. ಏನೇನು ಯಾವ್ಯಾವ ಸೊಪ್ಪುಗಳನ್ನು ಬೆಳಿತೀರಿ? ಹುಳಿಚಿಕ್ಕ, ಆಮೇಲೆ ಮೆಂತೆ, ಕೊತ್ತಂಬರಿ. ಕೊತ್ತಂಬರಿ? ಹಾಂ ಸರ್. ಮತ್ತು ಪುಂಡಿ ಪಲ್ಯ ಕೂಡ ಆಗ್ತದೆ. ಹ್ಞೂ ಹ್ಞೂ ಹ್ಞೂ. ಸರ್, ಈಗ ಈ ಎಷ್ಟೆಲ್ಲ ಸೊಪ್ಪುಗಳಿಗೆ ನೀವು ಬಳಸುವ ರಾಸಾಯನಿಕ ಗೊಬ್ಬರಗಳು ಏನೇನು ಬಳಸ್ತೀರಿ, ಔಷಧಿಗಳು ಏನೇನು ಬಳಸ್ತೀರಿ, ಅವು ಬಳಕೆ ಮಾಡಲೇಬೇಕಂತ ಅನಿಸಿದೆಯಾ, ಹೇಗೆ ಸರ್? ಇದು ಡಿ ಎಪ್ ಅಂದ್ರೆ ಬೆಳೆಸಿಲ್ಲ ಸರ್, ಬೇರೆ ಯಾವಾಗ ಬೆಳೆಸಿಲ್ಲ ನಾನು. ಔಷಧಿ ಗಿಷಧಿ ಏನೋ ಮತ್ತೆ ನಾವು ರೋಗ ಬಿದ್ದದನ್ನು ಇವತ್ತಿಗೆ ಹೊಡೆದ್ ಸರ್. ಹೌದಾ? ಮೆಕ್ಕೆಜೋಳಕ್ಕೂ ಹೊಡೆದಿಲ್ಲ, ಮತ್ತೆ ಶೇಂಗಕ್ಕಂತ ಇವು ಇದೊಂದು ಹೊಡೆದಿನಿ ಸರ್. ಶೇಂಗಾ ರೋಗ ಬಿದ್ದಾಗ ಅದಕ್ಕೊಂದ ಹೊಡೆದಿವಿ, ಬೇರೆ ಯಾರು ಹೊಡೆದಿಲ್ಲ ಸರ್. ಹೌದಾ? ಅಂದ್ರೆ ನೀವು ರಾಸಾಯನಿಕ ಔಷಧಿಗಳ ಮತ್ತು ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿದ್ರಿ, ಕಡಿಮೆ ಮಾಡ್ತಾ ಇದ್ರಿ. ಏನ್ ಜಾಸ್ತಿ ಇದೆಯಾ? ಏನಿಲ್ಲ ಸರ್, ಅದೇನು ಕಮ್ಮಿನೇ. ಕಮ್ಮಿ ಇದೆ ಅಂದ್ರೆ ಭೂಮಿಗೆ ಸತುವು ಬೇಕು ಅಂದ್ರೆ ಏನ್ ಕೊಡ್ತೀರಿ ನೀವೆಲ್ಲ? ಹೆಚ್ಚು ಪೌಷ್ಟಿಕ ಬೇಕು ಭೂಮಿಗೆ, ಒಂದ್ ಸತು ಬೇಕಲ್ವಾ? ಅದಕ್ಕೆ ಬೇಕಾಗುವಂತ ಗೊಬ್ಬರಗಳು ಏನೇನ್ ಕೊಡ್ತೀರಿ? ಸಗಣಿ ಗೊಬ್ಬರ, ಮತ್ತೆ ಅದು ಕುರಿ ಇಕ್ಕಿ ಬರುತ್ತೆ ಸರ್, ಕುರಿ ಗೊಬ್ಬರ ಅದನ್ನ ಕೊಡ್ತೀವಿ ಸರ್. ಸಗಣಿ ಗೊಬ್ಬರ ಇದೆ. ಹಾ ಸರ್. ಎಷ್ಟು ದನಗಳು ಇದಾವೆ ನಮ್ಮ ಸರ್? ಎರಡು ಆಕಳ ಇದೆ, ಎರಡು ದನ ಇದು, ಎರಡು ಎತ್ತಿದ್ದು ನಮ್ಗೆ. ಈಗ ಎತ್ತನಿಲ್ಲ, ಈಗ ತಗೋಬೇಕು. ಮತ್ತೆ ಈಗ ಟ್ಯಾಕ್ರಿ ಇದೆ ಸರ್, ಹಂಗಾಗಿ ಮತ್ತೆ ಕುರಿಗಳು ಇದಾವ ಸರ್, ಒಂದು ಏಳು ಕುರಿ ಇದಾವ. ಟಗರು ಅಷ್ಟು ಸಾಕಾಗುತ್ತೆ ನಿಮಗೆ ಗೊಬ್ಬರ? ಮತ್ತೆ ಕೊಡ್ತಾ ಇದೀವಿ ಸರ್, ಬೇರೆ ಕಡೆ ತಗೊಂತದಿನಿ ನಾನು. ಒಂದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರ ತಗ ಒಂದು ಐದಾರು ಟ್ಯಾಕ್ರಿ ಸಿಗುತ್ತೆ ಸರ್. ಬೇರೆ ಕುರಿ ಗೊಬ್ಬರ ನಾನು ಕೊಂಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಬೇಕಾಗುತ್ತೆ ನಿಮಗೆ ಗೊಬ್ಬರ ಖರೀದಿ ಮಾಡ್ತೀರಾ? ಇಲ್ಲ ಇಲ್ಲ ಸರ್, ಮೂರು ವರ್ಷ ನಾಲ್ಕು ವರ್ಷ ತಕ ಟೈಮಿಂಗ್ ಇರುತ್ತೆ ಸರ್. ಆ ಗೊಬ್ಬರವನ್ನು ಮೂರು ವರ್ಷಕ್ಕೊಮ್ಮೆ ನೀವು ಖರೀದಿ ಮಾಡಿದಂತ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಅದನ್ನ ನೀವು ಹೊಲಗಳಿಗೆ ಕೊಡ್ತೀರಿ? ಯಾವ ಟೈಮಲ್ಲಿ ಕೊಡ್ತೀರಿ ಅದು ಹೊಲಕ್ಕೆ ಸರ್? ಈಗ ಬೇಸಿಗೆ ಈ ಟೈಮ್ ಕೊಡ್ತೀವಿ ಸರ್. ಈಗ ಮಡಿಕೆ ಹೊಡೆದು ಮಳೆ ಬಂತ ಅಂದಾಗ ಮಡಿಕೆ ಹೊಡೆದು ಈಗ ಈ ಗೊಬ್ಬರ ಹಾಕ್ತದೆ, ಗೊಬ್ಬರ ಹಾಕಿ ಇದು ಮಾಡ್ತೀವಿ ಸರ್. ಮತ್ತೆ ಬೇರೆ ಯಾವ ತರದ ಗೊಬ್ಬರಗಳನ್ನು ಬಳಸ್ತೀರಿ ಅಂದ್ರೆ ಸಾವಯವ ಗೊಬ್ಬರಗಳು ಅಂದ್ರೆ ಈಗ ಎರೆಹುಳ ಗೊಬ್ಬರ ಆಗಿರ್ಬೋದು, ಅಲ್ಲದೆ ಬೇರೆ ಬೇರೆ ತ್ಯಾಜ್ಯಗಳನ್ನೆಲ್ಲ ಬಳಸಿ ಕಾಂಪೋಸ್ಟ್ ಮಾಡಿ ಅದನ್ನೆಲ್ಲ ಕೊಳೆ ಹಾಕಿ ಆ ತರದ ಗೊಬ್ಬರಗಳಾಗಿರ್ಬೋದು, ಮಾಡ್ತಿದ್ರೆ ನೀವು ಸರ್? ಎರೆಹುಳ ಗೊಬ್ಬರ ಒಂದ್ ಟೈಮ್ ಹಾಕಿದ್ದು ಸರ್. ಎರೆಹುಳ ಗೊಬ್ಬರ ನೀವೇ ತಯಾರು ಮಾಡ್ತೀರಾ ಹೇಗೆ? ಅದು ತೊಟ್ಟೆ ಮಾಡ್ಕೊಂಡು ಒಂದ್ ಟೈಮ್ ಮಾಡ್ಕೊಂಡಿದ್ವಿ ಸರ್. ಅದನ್ನೆಲ್ಲ ಪಂಚದ ಕಡೆಯಿಂದೆಲ್ಲ ಎರೆಹುಳ ಇದ್ರದ್ದು ಕೊಟ್ಟಿದ್ರು ಸರ್ ನಮ್ಗೆ, ಅದನ್ನ ಮಾಡಿಸಿದ್ವಿ. ಮಾಡಿಸಿದ್ರಿ? ಈಗ ದೊನ ಕೊಟ್ಟಿಗೆ ಕೂಡ ಒಂದ್ ಬಂದಿದ್ದೆ ನಮ್ಗೆ ಆಕ್ಚುಲಿ ಹೊಲದಾಗ, ಅದನ್ನ ಆಲ್ರೆಡಿ ಬಿಸಿ ಮಟ್ಟಕ್ಕೆ ಇದ್ ಮಾಡಕತ್ತಿ. ಎರೆಹುಳ ಗೊಬ್ಬರ ತಯಾರ ಮಾಡೋದು ಮುಂದುವರಿಸಿಲ್ಲ ನೀವು? ಇಲ್ಲ ಸರ್, ವರ್ಷಿಲ್ಲ. ಅದು ನಿಮ್ಗೆ ಯಾಕೆ ಬ್ಯಾಡ್ ಅನ್ಸ್ತಾ ಹೇಗೆ? ಏನ್ ಹಂಗೆ ಅಂತ? ಅದು ಒಳ್ಳೇದ್ ಅನ್ಸ್ಲಿಲ್ಲ. ಒಳ್ಳೇದ ಸರ್, ಮಾಡಿಲ್ಲ ಅಷ್ಟೇ, ಅದನ್ನ ಒನ್ ಟೈಮ್ ಅಂತ ಮಾಡಿದ್ದೆ ಅಷ್ಟೇ. ಅಲ್ಲ ಈಗ ಎರೆಹುಳ ಗೊಬ್ಬರ ಅದನ್ನ ಕಪ್ಪು ಬಂಗಾರ ಅಂತಾರೆ, ಬ್ಲಾಕ್ ಗೋಲ್ಡ್ ಅಂತಾರೆ, ಅದು ರೈತರ ಪಾಲಿಗೆ ಕಪ್ಪು ಚಿನ್ನ ಅಂತೆ. ಮತ್ತೆ ನೀವ್ ಯಾಕೆ ಅದನ್ನ ಮೋಟಿವೇಟ್ ಮಾಡಿ? ಇನ್ನೊಂದು ಇದ್ರಾಗ ಕೃಷಿ ಇಲಾಖೆ ಅಂತಂದ್ರೆ ಕೊಟ್ಟದ್ರು ಸರ್, ಹೇಳಿದ್ರಲ್ಲ ಅದ್ರಾಗ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ದೀನಿ ನಾವು ಮೊನ್ನೆ ಶೇಂಗಾ ಬಿತ್ತಾಗ ಹಾಕಿದ್ದೀನಿ ನಾನು. ಅದೊಂದು ನಾಲ್ಕು ಚೀಲ ಕೊಟ್ಟಿದ್ರು ಎಲ್ಲಿ ಇವರು ಕೃಷಿ ಇಲಾಖೆ ಕಡೆ. ಅವರು ಎರೆಹುಳ ಗೊಬ್ಬರ ಮಾರ್ತಾರೆ? ಸಿಗುತ್ತೆ. ಇಲ್ಲ, ನಾವೊಂದು ಫ್ರೀ ಕೊಟ್ಟದ್ರು ಸರ್, ಅದಕ್ಕೆ ನಾಲ್ಕು ಚೀಲ ಕೊಟ್ಟದ್ರು. ಅದನ್ನ ಮಿಕ್ಸ್ ಮಾಡ್ಕೊಂಡು ಹೇಗೆ ಬಂತು ರಿಸಲ್ಟ್ ಅದು? ಅದು ಮೊನ್ನೆ ಇತ್ತಾಗಂತಂದ್ರೆ ರಿಸಲ್ಟ್ ಅಂದ್ರೆ ಪರವಾಗಿಲ್ಲ ಸರ್, ಆ ಗೊಬ್ಬರ ಎಲ್ಲೆಲ್ಲ ಬಿದ್ದಿರುತ್ತಲ್ಲ ಅಲ್ಲಿ ಚೆನ್ನಾಗಿ ಬರುತ್ತೆ ಅಲ್ಲಿ. ಮತ್ತೆ ನೀವ್ ಯಾಕೆ ಅದನ್ನ ಇದು ಚೆನ್ನಾಗಿ ಬರುತ್ತೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಈ ಗೊಬ್ಬರ, ಇದು ನಾವೇ ತಯಾರು ಮಾಡಬಹುದು ಅಥವಾ ಇದನ್ನೇ ನಾವು ಹೆಚ್ಚು ಬಳಕೆ ಮಾಡಬಾರ್ದು ಅಂತ ಯಾಕೆ ನೀವು ಮನ್ಸು ಮಾಡ್ತಾ ಇಲ್ಲ? ಮಾಡ್ಬೇಕು ಸರ್, ಮನ್ಸು ಮಾಡ್ಲೇಬೇಕಾದ್ರೆ. ಈಗ ಸಗಣಿ ಗೊಬ್ಬರ ಹಾಕ್ತದಿವಲ್ಲ ಸರ್, ಆ ಕಾರಣಕ್ಕೋಸ್ಕರ ಅದನ್ನ ಸ್ವಲ್ಪ ಇದ್ ಮಾಡಿದಂಗೆ ಅಷ್ಟೇ. ಸಗಣಿ ಗೊಬ್ಬರ ಯಾಕಂದ್ರೆ ಹಾಕ್ತದಿವಲ್ಲ. ಈಗ ನಿಮಗೆ ಈಗ ನೋಡಿ, ಈಗ ಎಲ್ಲೋ ಕೃಷಿ ಇಲಾಖೆಯಿಂದ ಎರೆಹುಳ ಗೊಬ್ಬರದ ಬಗ್ಗೆ ಮಾಹಿತಿ ಸಿಕ್ತು, ಒಂದ್ಸಲ ಬಳಸಿದ್ರಿ, ಮತ್ತೆ ಬೇರೆ ತರಬೇತಿಗಳಿಗೆ ಎಲ್ಲಿಗಾದ್ರೂ ಹೋಗ್ತೀರಾ? ನಾನು ಈ ಕೃಷಿಯಲ್ಲಿ ಏನಾದ್ರು ಮಾಡ್ಬೇಕಪ್ಪ, ಇನ್ನೂ ಸ್ವಲ್ಪ ಕಲಿಬೇಕು, ಇನ್ನೂ ತಿಳ್ಕೊಳ್ಬೇಕು ಅಂತ ಯಾವ್ದಾದ್ರು ತರ್ತಾರೆ, ಇನ್ಯಾರೋ ಎನ್ ಜಿ ಒದವರು ತರಬೇತಿ ಕೊಡ್ತಾರೆ, ಇಂಥವನ್ನೆಲ್ಲ ಮಾಡ್ಬೇಕಂತ ಅನ್ಸುತ್ತೆ ನಿಮ್ಗೆ? ಅನ್ಸುತ್ತೆ, ಹೋಗಿಲ್ಲ ಆಕ್ಚುಲಿ. ಎಲ್ಲೋ ಬಳಕೆ ಆಗಿಲ್ಲ ನಿಮ್ಗೆ? ಏನ ಹೋಗಿಲ್ಲ ಸರ್. ಈಗ ನೆವಣೆಯನ್ನ ನೀವು ಮಾರ್ಕೆಟಿಂಗ್ ಮಾಡ್ಕೊಳ್ತಿದ್ರಾ, ನಿಮ್ಮ ಮನೆಗೆ ಬಳಸ್ತಾ ಇದ್ರ, ಹೇಗೆ ಅದು ಸರ್? ಈಗ ಒಂದು ಎರಡು ಮೂರು ಚೀಲ ನಾ ಇಕ್ಕಿದ್ದೀನಿ ನಾವು ಮನೆ ಬಳಕೆಗೆ, ಒಂದ್ ಎರಡು ಮೂರು ಚೀಲ ಇಕ್ಕಿದ್ದೀನಿ, ಉಳಿಕಿದ್ ಮಾರಿದ್ದೀನಿ ಸರ್. ಮಾರಾಟ ಮಾಡ್ತಾ ಸರ್. ಬೆಲೆ ಹೇಗ್ ಸಿಗ್ತದೆ ನೆವಣಿಗೆ ಸರ್? ಬೆಲೆ ಯಾವತ್ತು ನಾಲ್ಕು ಚೀಲ ಇರುತ್ತೆ ಸರ್, ನಾಲ್ಕು ಸಾವಿರ ಚೀಲ. ಇಳುವರಿ ಚೆನ್ನಾಗಿ ಬರ್ತದೆಯಾ ನಿಮ್ ಭಾಗದಲ್ಲಿ ನೆವಣಿ? ಒಂದ್ ಎಕರೆಗೆ ಎಷ್ಟು ಬರುತ್ತೆ ಸರ್? ಒಂದ್ ಎಕರೆಗೆ ನಾನು ಅವತ್ ಬೆಳೆದದ್ದು ಒಂದ್ ಆರು ಉಪ್ಪಿನ ಪ್ಯಾಕೆಟ್ ಅಲ್ಲಿ ಬೆಳೆದಿದ್ದೆ. ಅಷ್ಟು ಸಿಗುತ್ತೆ. ಈಗ ನೀವು ಇದನ್ನ ನಿರಂತರವಾಗಿ ಪ್ರತಿ ವರ್ಷನೂ ನೆವಣಿ ಬೆಳಿತೀರಾ ಸಿರಿಧಾನ್ಯಗಳಲ್ಲಿ? ಸರ್ ಹೆಂಗಂತಂದ್ರೆ ಒಂದು ಜೋಳ ಮೆಕ್ಕೆಜೋಳ ಇದ್ರಾಗ ಏನ್ ಬೆಳಿತೀವಲ್ಲ ಸರ್, ಮುಕ್ಕಾಲು ಎಕರೆ ಒಂದ್ ಎಕರೆ ತಗೊಂಡ ಆಗ್ತಿ ಹಾಕ್ತೀವಿ ನಾವು. ಅಂದ್ರೆ ಈಗ ನಮ್ಮ ಸುಮಾರು ಒಂದ್ ಎಂಟು ಎಕರೆ ಚಿಲ್ಲರೆ ಐತಿವಲ್ಲ, ಆ ಒಂದ್ರಾಗ ಇಲ್ಲದ್ರೆ ಒಂದ್ರಾಗ ಹಾಕಿ ಹಾಕ್ತೀನಿ ನಾನು. ಹಂಗೆ ಒಂದ್ಸಲ ನೆವಣಿ ಹಾಕ್ತೀನಿ ಅಂದ್ರೆ ಈ ಕಡೆ ಒಂದ್ಸಲ ರಾಗಿ ಹಾಕ್ತೀವಿ, ಒನ್ ಟೈಮ್ ಅದು ಒಂದ್ ಟೈಮ್ ಇದಾಗ್ತದೆ ಸರ್. ಅದು ನಿಮ್ಮ ಕುಟುಂಬಕ್ಕೆ ಬೇಕೇ ಬೇಕು? ಬೇಕು ಸರ್. ಅದು ಜೋಳ ಅಂತೂ 100% ನಾವು ಬೇಕೇ ಬೇಕು ಸರ್. ಅದು ನಿಮ್ಮ ಮನೆಯೊಳಗೆ ಆಹಾರ ಪದ್ಧತಿ ಏನೇನು ಏನೇನು ಊಟಕ್ಕೆ ಬೆಳೆಸ್ತೀರಿ? ಊಟಕ್ಕೆ ಜಾಸ್ತಿ ನಾವು ರೊಟ್ಟಿ ಸರ್. ಜೋಳದ ರೊಟ್ಟೆ, ಜೋಳದ ರೊಟ್ಟೆ, ಆಮೇಲೆ ರಾಗಿ ಮುದ್ದೆ, ರಾಗಿ ರೊಟ್ಟೆ ಬೆಳೆಸ್ತೀವಿ ಸರ್. ಆಮೇಲೆ ನೆವಣೆ ಅಕ್ಕಿ ಅನ್ನ ಕಮ್ಮಿ ಸರ್ ಆಕ್ಚುಲಿ ತಿನ್ನೋದು, ಮತ್ತೆ ಯಾಕಂದ್ರೆ ಈಗೆಲ್ಲ ಮಾಡಲ್ಲ ಹಾಗೆಲ್ಲ, ಹಂಗಾಗಿ ಜಾಸ್ತಿ ಬೆಳೆಸೋದಂತಂದ್ರೆ ಸರ್ ನಾನು ಅವಧಿನಲ್ಲಿ, ಬಟ್ ರೊಟ್ಟಿ ಮುದ್ದಿನೇ, ರೊಟ್ಟಿನೇ ಜಾಸ್ತಿ. ಅಕ್ಕಿ ಅನ್ನ ಕಮ್ಮಿನ? ನಾವು ಊಟ ಮಾಡೋದಂತ ಕಮ್ಮಿ ಸರ್.